ಮಾನಸಿಕ ಆರೋಗ್ಯ ವಿಭಾಗದ ಉಪನಿರ್ದೇಶಕರು ಹೇಳುತ್ತಾರೆ. ಪ್ರತಿ ವರ್ಷ 10 ಲಕ್ಷ ಜನ ಆತ್ಮಹತ್ಯೆಯಿಂದ ಮರಣ ಹೊಂದ್ತಾ ಇದ್ದಾರೆ. ಪ್ರತಿ 48 ಸೆಕೆಂಡ್ಗೆ ಒಂದು ಆತ್ಮಹತ್ಯೆ ಸಂಭವಿಸ್ತಾ ಇರೋದು ಆತಂಕಕಾರಿ. ಆತ್ಮಹತ್ಯೆ ಪ್ರಕರಣ ಕುಟುಂಬ ಮತ್ತು ಸಮುದಾಯದ ಮೇಲೆ ಪರಿಣಾಮ ಬೀರುತ್ತವೆ. ಯಾವುದೇ ಮಾನಸಿಕ ತೊಂದರೆಗಳಿಗೆ ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರ, ತಾಲೂಕು ಅಥವಾ ಜಿಲ್ಲಾಸ್ಪತ್ರೆಯ ಮನೋವೈದ್ಯರನ್ನ ಸಂಪರ್ಕಿಸಿ ಅಥವಾ ಟೆಲಿಮನಸ್ 144116ಕ್ಕೆ ಕರೆ ಮಾಡಿ. ಪ್ರಕಟಣೆ ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಮಷೀನ್ ನಲ್ಲಿ ಬಟ್ಟೆ ಹಾಕೋ ಮೊದಲು ಚೆಕ್ ಮಾಡಿಲ್ವಾ? ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳೋದಿದ್ರೆ RBI ನ ಓಂಬಡ್ಸ್ಮನ್ ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ. ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಆದ್ರೆ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. LIC ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. LIC ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. LIC ನಿವೇಶ್ ಪ್ಲಸ್ ನಿಂದ ಮೂಡಲಿದೆ ಹೊಸ ನಗುವೆಂದು. LIC ನಿವೇಶ್ ಪ್ಲಸ್, ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. LIC ಹರ್ ಪಲ್ ಆಪ್ಕೆ ಸಾಥ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಪ್ರೋಚರನ್ನು ಎಚ್ಚರಿಕೆಯಿಂದ ಓದಿ. ತಜ್ಞವಾಣಿ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಅಜವಾನ ಬೆಳೆಯ ಸುಧಾರಿತ ಬೇಸಾಯ ಕ್ರಮಗಳು, ಈ ಕುರಿತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟೆಯ ಔಷಧಿ ಮತ್ತು ಸುಗಂಧ ದ್ರವ್ಯ ಬೆಳೆಗಳು ಮತ್ತು ಪ್ಲಾಂಟೇಷನ್ ಹಾಗೂ ಸಾಂಬಾರು ಬೆಳೆಗಳ ವಿಭಾಗದ ಸಹ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ವಿಜಯ್ ಕುಮಾರ್ ನಾರಾಯಣ್ಪುರ್ ಅವರಿಂದ ಮಾಹಿತಿ. ನಮಸ್ಕಾರ, ನಾನು ಡಾಕ್ಟರ್ ವಿಜಯ್ ಕುಮಾರ್ ಬಿ ನಾರಾಯಣ್ಪುರ್, ಸಹ ಪ್ರಾಧ್ಯಾಪಕ ಔಷಧಿ ಮತ್ತು ಸುಗಂಧ ದ್ರವ್ಯ ಬೆಳೆಗಳು ಮತ್ತು ಪ್ಲಾಂಟೇಷನ್ ಹಾಗೂ ಸಂಬಾರ ಬೆಳೆಗಳ ವಿಭಾಗ, ತೋಟಗಾರಿಕೆ ವಿಶ್ವವಿದ್ಯಾಲಯ ಬಾಗಲಕೋಟೆ. ಈ ದಿನ ನಾವು ಅಜವಾನ್ ಅಥವಾ ಓಂಕಾಳ್ ಅಂತೇನು ಕರಿತೇವೆ ಆ ಬೆಳೆ ಬಗ್ಗೆ ಒಂದು ಬೇಸಾಯ ಕ್ರಮಗಳು, ಅದಕ್ಕೆ ಸೂಕ್ತವಾದ ವಾತಾವರಣ ಮತ್ತು ನಮ್ಮ ಉತ್ತರ ಕರ್ನಾಟಕ ಭಾಗಕ್ಕೆ ಅದು ಎಷ್ಟು ಸೂಕ್ತ ಮತ್ತು ಅದನ್ನು ಹೇಗೆ ಬೇಸಾಯ ಮಾಡಬೇಕನ್ನೋದ್ರ ಬಗ್ಗೆ ತಿಳಿದುಕೊಳ್ಳೋಣ. ಅಜವಾನನ್ನು ಓಂಕಾಳು ಅಥವಾ ಅಜವಾನ್, ಅಜವೈನ್ ಅಂಥೇಳಿ ಹಲವು ಹೆಸರುಗಳಿಂದ ಕರೀತಾರೆ. ಇದು ಪ್ರಮುಖವಾಗಿ ರಾಜಸ್ಥಾನ್, ಗುಜರಾತ್ ಅಂತ ಪ್ರದೇಶಗಳಲ್ಲಿ ಬೆಳೀತದೆ. ಅಲ್ಲೇ ಯಾಕೆ ಬೆಳೀತಾರೆ ಅಂತಂದರೆ, ಅದಕ್ಕೆ ತಂಪು ವಾತಾವರಣ ಇರಬೇಕು ಮತ್ತು ಒಣ ಹವೆ ಇರಬೇಕು. ತಂಪು ಒಣ ಹವೆ ಇದ್ದಾಗ ಈ ಕಾಳು ಕಟ್ಟುವುದು, ಹೂ ಬಿಡುವುದು ಅತ್ಯುತ್ತಮವಾಗಿ ಆಗ್ತದೆ. ಅದೇ ಥರದ ವಾತಾವರಣ, ಇತ್ತೀಚಿನ ಒಂದು ವಾತಾವರಣದ ವೈಪರೀತ್ಯ ಅಥವಾ ಬದಲಾವಣೆಯಿಂದಾಗಿ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಗುಲ್ಬರ್ಗಾ, ಬಳ್ಳಾರಿ, ಬಾಗಲಕೋಟೆ, ವಿಜಾಪುರ್ ಈ ಭಾಗಗಳಲ್ಲೂ ಕೂಡ ಇರೋದ್ರಿಂದ ಈ ಬೆಳೆ ಬೆಳೀಲಿಕ್ಕೆ ಸೂಕ್ತ ಆಗಿದೆ. ಅದೇ ಥರ ತಾವು ಅಜವೈನನ್ನು ನೋಡಿದ್ರೆ ಅದು ಖಾರ ಮತ್ತು ವಾಸನೆಯುಕ್ತ ವಸ್ತುವಾಗಿದೆ. ಇದನ್ನು ಹೆಚ್ಚಾಗಿ ಮಸಾಲೆ ಪದಾರ್ಥಗಳು, ಬೀಜಗಳು ಮತ್ತು ಈ ಮಕ್ಕಳಿಗೆ ವುಡ್ವರ್ಡ್ಸ್ ಗ್ರೈಪ್ ವಾಟರ್ ಅಂತ ಹೇಳ್ತೇವೆ ನಾವು, ಅಥವಾ ಬೇರೆ ಬೇರೆ ಕಂಪನಿಯಿಂದ ಗ್ರೈಪ್ ವಾಟರ್ಗಳನ್ನು ತಯಾರು ಮಾಡ್ತಾರೆ. ಅದರಲ್ಲಿ ಪ್ರಮುಖವಾಗಿ ಜೀರಿಗೆ ಮತ್ತು ಅಜವಾನನ್ನು ಬಳಸ್ತಾರೆ. ಇದೇ ಥರ ಈ ಅಜವಾನನ್ನು ಜೀರ್ಣಕ್ರಿಯೆಗೆ ಹೆಚ್ಚು ಉಪಯೋಗಿಸ್ತಾರೆ. ಇದರ ಜೊತೆಗೆ ಅಜವಾನ್ ಎಣ್ಣೆಯನ್ನು ಕೂಡ ಬಟ್ಟೆ ಇಳಿಸುವಿಕೆಯಿಂದ ಪಡೆಯಲಾಗ್ತದೆ. ಅಜವಾನದಲ್ಲಿ ಪ್ರಮುಖವಾಗಿ ಒಂದು ಥೈಮೋಲ್ ಅನ್ನೋ ಒಂದು ಅಂಶ ಇರ್ತದೆ. ಈ ಥೈಮೋಲ್ ಇರೋದ್ರಿಂದ ಅಜವಾನಿಗೆ ಒಂದು ಔಷಧೀಯ ಗುಣ ಇರ್ತದೆ. ಮತ್ತು ನಮ್ಮ ದೇಶದಲ್ಲಿ 90% ಅಜವಾನನ್ನು ರಾಜಸ್ಥಾನ ಮತ್ತು ಗುಜರಾತ್, ಅದರಲ್ಲೂ ಹೆಚ್ಚಾಗಿ ರಾಜಸ್ಥಾನ ರಾಜ್ಯದಿಂದ ಹೆಚ್ಚಾಗಿ ಬೆಳೆಯಲಾಗ್ತದೆ. ಆಮೇಲೆ ಈ ಇದರ ಕೆಲವೊಂದು ಉಪಯೋಗಗಳನ್ನು ನೋಡ್ತಾ ಹೋದರೆ, ಅಜವಾನ್ ಪುಡಿಯನ್ನು ಹಾಲಿನ ಜೊತೆ ಬೆರೆಸಿ ಏನಾದರೂ ಮಕ್ಕಳಿಗೆ ಕುಡಿಸಿದ್ರೆ ಜೀರ್ಣಕ್ರಿಯೆ ಅತ್ಯುತ್ತಮವಾಗ್ತದೆ. ಇಲ್ಲಾಂದರೆ ಬಿಸಿನೀರಿನಲ್ಲಿ ಒಂದು 4 ಕಾಳು ಅಜವಾನ್ ಹಾಕಿ ಕೊಟ್ಟರೆ ಹೊಟ್ಟೆ ನೋವು ನಿವಾರಕ ಆಗ್ತದೆ ಮತ್ತು ಜೀರ್ಣಕ್ರಿಯೆಗೆ ಬಹಳ ಉಪಯುಕ್ತ ಆಗ್ತದೆ. ಆದರೆ ಈ ಬೆಳೆ ಮೂಲತಃ ನಮ್ಮ ದೇಶದ್ದಲ್ಲ, ಇದು ಈಜಿಪ್ಟ್ ದೇಶದ ಬೆಳೆ. ನಂತರ ಇದನ್ನು ಒಣ ತಂಪು ಪ್ರದೇಶ ಎಲ್ಲಿರ್ತದೆ ಅಲ್ಲಿ ಅಂತಂದರೆ, ಉದಾಹರಣೆಗೆ ಇರಾನ್, ಇರಾಕ್, ಅಫ್ಘಾನಿಸ್ತಾನ್, ಪಾಕಿಸ್ತಾನ್ ಮತ್ತು ಆಫ್ರಿಕಾ ದೇಶಗಳಲ್ಲಿ ಇದನ್ನು ಬೆಳೀತಾ ಇದ್ರು. ಇದೇ ತರ ಒಣ ತಂಪು ಪ್ರದೇಶ ನಮ್ಮ ದೇಶದ ಗುಜರಾತ್ ಮತ್ತು ರಾಜಸ್ಥಾನದಲ್ಲಿತ್ತು. ಇತ್ತೀಚಿನ ದಿನಗಳಲ್ಲಿ ವಾತಾವರಣ ವೈಪರೀತ್ಯ ಮತ್ತು ಸೂಕ್ತ ತಳಿಗಳು ಇರೋದ್ರಿಂದ ಇದನ್ನ ನಮ್ಮ ಉತ್ತರ ಕರ್ನಾಟಕ ಭಾಗಕ್ಕೆ ಇದನ್ನ ಬೆಳಿಬಹುದು. ಅದರಲ್ಲೂ ನಮ್ಮ ಉತ್ತರ ಕರ್ನಾಟಕದ ಭಾಗದ ಮಣ್ಣು ಅಂದ್ರೆ ಕಪ್ಪು ಗಾಢ ಮಿಶ್ರಿತ ಕಪ್ಪು ಮಣ್ಣು ಅಥವಾ ಮಧ್ಯಮ ಗೋಡು ಮಣ್ಣು ಇದೇನಿದೆ ಈ ಬೆಳೆಗೆ ಅತ್ಯುತ್ತಮ ಮತ್ತು ಮಳೆಯಾಶ್ರಿತದಲ್ಲಿ ಇದು ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ. ಇದರಲ್ಲಿ ಏನಂತಂದ್ರೆ ಚೆನ್ನಾಗಿ ನೀರು ಬಸಿದು ಹೋಗಬೇಕು ಹಾಗೂ ಜೌಗು ಪ್ರದೇಶ ಆಗಿರಬಾರದು. ಇದನ್ನು ಹೆಚ್ಚಾಗಿ ಬೆಳೀಲಿಕ್ಕೆ ಸೂಕ್ತ ಅಂತಂದರೆ ನಮ್ಮ ಭಾಗದಲ್ಲಿ ವಿಜಾಪುರ, ಬಾಗಲಕೋಟೆ, ಕಲಬುರಗಿ, ಬಳ್ಳಾರಿ, ರಾಯಚೂರು, ಕೊಪ್ಪಳ, ಗದಗ, ಧಾರವಾಡ, ಬೆಳಗಾವಿ ಕೆಲವು ಭಾಗಗಳಲ್ಲಿ ಇದನ್ನು ಬೆಳೆಯುವುದಾದರೆ ನಮ್ಮ ಏನು ಉತ್ತರ ಒಣ ಪ್ರದೇಶ ಅಂತ ಹೇಳ್ತೇವೋ ನಾರ್ದರ್ನ್ ಡ್ರೈ ಝೋನ್ದಲ್ಲಿ ಬೆಳಿಬೇಕಾದ್ರೆ ಇದನ್ನ ಆಗಸ್ಟ್ 15 ಸೆಪ್ಟೆಂಬರ್ 15 ನಾಟಿ ಮಾಡೋದ್ರಿಂದ ಈ ಬೆಳೆಗೆ ಕರೆಕ್ಟ್ ಆಗಿ ನಮಗೆ ಏನಾಗ್ತದೆ ಹೂ ಬಿಡಲಿಕ್ಕೆ ಚಳಿಗಾಲದಲ್ಲಿ ಬರ್ತದೆ. ಆ ಹೂ ಬಿಡೋದು ಚಳಿಗಾಲದಲ್ಲಿ ಬರೋದ್ರಿಂದ ಉತ್ತಮ ಕಾಳು ಕಚ್ತದೆ, ಕಾಳುಗಳು ಆಗ್ತದೆ. ಆ ಕಾರಣ ಮಂಜು ಮುಕ್ತವಾದ ವಾತಾವರಣ ಅಂದ್ರೆ ಆಗಸ್ಟ್ 15 ಸೆಪ್ಟೆಂಬರ್ 15 ಬಿತ್ತನೆ ಮಾಡಿ ನಂತರ ನವಂಬರ್ ಡಿಸೆಂಬರ್ನಲ್ಲಿ ನವಂಬರ್ 15 ಡಿಸೆಂಬರ್ 15 ಏನಾದರೂ ಹೂ ಬಿಟ್ಟು ಅಂದರೆ ಅವಾಗ ಉತ್ತಮ ಕಾಳು ಉತ್ಪತ್ತಿ ಆಗ್ತದೆ, ಹೆಚ್ಚಿನ ಒಂದು ಬೆಳೆ ಸಿಗ್ತದೆ. ಅಂದರೆ ಈ ಬೆಳೆಯನ್ನು ಹಿಂಗಾರಿನಲ್ಲಿ ಬಿತ್ತನೆ ಮಾಡಬೇಕು, ಚಳಿಗಾಲದಲ್ಲಿ ಅದು ಹೂ ಬಿಟ್ಟು ಬೀಜ ಕಟ್ಟಬೇಕು ಮತ್ತು ಬೇಸಿಗೆ ಪ್ರಾರಂಭದಲ್ಲಿ ಅಂದರೆ ಜನವರಿ ಕೊನೆಯ ಹಂತ ಅಥವಾ ಫೆಬ್ರವರಿಯಲ್ಲಿ ಇದು ಕೊಯ್ಲಿಗೆ ಬರ್ತದೆ. ಈ ರೀತಿ ಮಾಡೋದರಿಂದ ಹೆಚ್ಚಿನ ಆದಾಯವನ್ನು ಪಡೀಲಿಕ್ಕೆ ಸಾಧ್ಯ ಆಗ್ತದೆ. ಪ್ರಮುಖವಾಗಿ ಇದರಲ್ಲಿ ಹಲವಾರು ತಳಿಗಳು ಇದ್ರೂ ಕೂಡ ಗುಜರಾತ್ ಅಜವೈನ್ 1 ಅಥವಾ ಗುಜರಾತ್ ಅಜವೈನ್ 2, ಲ್ಯಾಮ್ ಸೆಲೆಕ್ಷನ್ನು, BEN1, BEN2 ಈ ಥರ ಹಲವಾರು ತಳಿಗಳಿದೆ. ಇವುಗಳಲ್ಲಿ ಪ್ರಮುಖ ವ್ಯತ್ಯಾಸ ಅಂದರೆ ಬೆಳೆಯ ಅವಧಿ. ಕೆಲವೊಂದು ಬೆಳೆ 150 5 ಬಂದರೆ ಕೆಲವೊಂದು ಬೆಳೆಗಳು 175 ಸುಮಾರು ಒಂದು 6 ಬೆಳೆಗಳು ಆಗಿರ್ತದೆ. ಈ ದಿಸೆಯಲ್ಲಿ ನಾವು ನಮ್ಮ ಭೂಮಿಯ ಒಂದು ಮಣ್ಣಿನ ಗುಣಧರ್ಮ ಮತ್ತು ನೀರು ಹಿಡುವಿಕೆ ಸಾಮರ್ಥ್ಯವನ್ನ ನೋಡಿಕೊಂಡು ನಾವು ತಳಿಗಳನ್ನು ಆಯ್ಕೆ ಮಾಡಿಕೊಳ್ಬೇಕು. ಪ್ರಮುಖವಾಗಿ ನಮ್ಮ ರೈತರು ಈಗಾಗಲೇ ಬೆಳೀತಾ ಇದ್ದಾರೆ, ಇದನ್ನು ಬೆಳೆದು ಕರ್ನೂಲ್ ಮಾರ್ಕೆಟಿಗೆ ಕಳಿಸ್ತಾರೆ, ರಾಣೆಬೆನ್ನೂರು ಮಾರ್ಕೆಟಿಗೆ ಕಳಿಸ್ತಾರೆ. ಇದರಲ್ಲಿ ಅವರು ಬೆಳೀತಾ ಇರೋದು ಲ್ಯಾಮ್ ಸೆಲೆಕ್ಷನ್ 2 ಅಂತೇಳಿ ಆ ತಳಿಯನ್ನ ಬೆಳೀತಾರೆ. ಇದಕ್ಕಿಂತಲೂ ಉತ್ತಮ ತಳಿ ಅಂದರೆ ಗುಜರಾತ್ ಅಜ್ವೈನ್ 1 ಅಥವಾ ಅಜ್ಮೀರ್ ಅಜ್ವೈನ್ 1 ಮತ್ತು ಅಜ್ಮೀರ್ ಅಜ್ವೈನ್ 93 ಅಂತೇಳಿ ತಳಿಗಳಿದೆ. ಇವು ಅಲ್ಪಾವಧಿ ತಳಿಗಳು, ಸುಮಾರು ಒಂದು 150 ಕೊಯ್ಲಿಗೆ ಬರ್ತದೆ, ಅಂದರೆ 5 ಬೆಳೆ ಮತ್ತು ಉತ್ತಮ ಇಳುವರಿ ಬರ್ತದೆ. ಸುಮಾರು ಒಂದು 1500 ಪ್ರತಿ ಹೆಕ್ಟರಿಗೆ, ಅಂದರೆ ಸುಮಾರು 6 ಪ್ರತಿ ಎಕರೆಗೆ ಇಳುವರಿ ಬರ್ತಕ್ಕಂಥ ತಳಿಗಳು ಇದೆ. ಇದಕ್ಕೆ ಸರಿಯಾಗಿ ತೇವಾಂಶ ಸಿಕ್ಕು ಪೋಷಕಾಂಶಗಳು ಸಿಕ್ಕರೆ ಪ್ರತಿ ಎಕರೆಗೆ 6 ಇಳುವರಿ 6 ಇಳುವರಿಯನ್ನು ಪಡ್ಕೊಳ್ಬಹುದು. ಆದರೆ ತೇವಾಂಶ ಸರಿ ಇರಬೇಕು, ಅದಕ್ಕೆ ಸರಿಯಾಗಿ ಗೊಬ್ಬರಗಳನ್ನು ಕೊಟ್ಟಿರಬೇಕು, ವಾತಾವರಣ ಚೆನ್ನಾಗಿದ್ದಾಗ ಬರ್ತದೆ. ಆನ್ಲೈನ್ ಎವರೇಜ್ ಈಗ ರೇಟ್ ಸಿಗೋದು ನಾವು ಸರಿಯಾದ ಹಂತದಲ್ಲಿ ಅದನ್ನು ಕೊಯ್ಲು ಮಾಡಿದರೆ ಉತ್ತಮ ಧಾರಣೆ ಸಿಗ್ತದೆ. ಒಂದು ವೇಳೆ ಅದನ್ನು ನಾವು ಸರಿಯಾಗಿ ಕೊಯ್ಲು ಮಾಡಲಿಲ್ಲ ಅಂದರೆ ಧಾರಣೆಯಲ್ಲಿ ಬಹಳ ವ್ಯತ್ಯಾಸ ಆಗ್ತದೆ. ಆ ಕಾರಣದಿಂದಾಗಿ ಕೊಯ್ಲು ಮಾಡೋದು ಬಹಳ ಪ್ರಮುಖ ಇರುತ್ತದೆ. ಉತ್ತಮ ಗುಣಮಟ್ಟದ ಅಜ್ವೈನ್ ಅನ್ನು ನಾವು ಕೊಯ್ಲು ಮಾಡಿದ್ರೆ ಪ್ರತಿ ಕ್ವಿಂಟಲ್ಗೆ ಸುಮಾರು 30,000 ದರ ಸಿಗ್ತದೆ. ಅಂದರೆ 6 ಬೆಳೆದಾಗ 180,000 ಪ್ರತಿ ಎಕರೆಗೆ ಲಾಭ ತಗೊಳ್ಳುವಂಥ ಪ್ರಸಂಗನೂ ಇದೆ. ಒಂದು ವೇಳೆ ಸರಿಯಾಗಿ ಕೊಯ್ಲು ಮಾಡಲಿಲ್ಲ, ಕಾಳು ಜೋಳಾಯಿತು ಅಂತಂದರೆ ಕೇವಲ 5,000 ರೂಪಾಯಿಗೆ ಮಾರುವಂಥ ಪ್ರಸಂಗನೂ ಇದೆ. ಆ ಕಾರಣಕ್ಕಾಗಿ ಕೊಯ್ಲು ಮಾಡೋದು ಬಹಳ ಪ್ರಮುಖ ಇದೆ ಇದರಲ್ಲಿ. ಆಮೇಲೆ ಇದರಲ್ಲಿ ಲ್ಯಾಮ್ ಸೆಲೆಕ್ಷನ್ 1 ಅಂತ ಹೇಳಿದೆ. ಈ ತಳಿ ಏನಂತಂದರೆ ಕೇವಲ 120 ಅಂದರೆ 4 ಬರ್ತದೆ. ಲ್ಯಾಮ್ ಸೆಲೆಕ್ಷನ್ 2 ಈ ತಳಿ ಏನಿದೆ ಈಗಾಗಲೇ ರೈತರು ಬೆಳೀತಾ ಇದ್ದಾರೆ, ಇದು ಸುಮಾರು 130 ಅಥವಾ 140 ದಿನತನೂ ಬರ್ತದೆ. ಇದು ಪ್ರತಿ ಎಕರೆಗೆ ಒಂದು 4 ಇದರದ್ದು ಇಳುವರಿ ಗುಣಮಟ್ಟ ಇದೆ. ರೈತರು ಸರಿಯಾದ ಹಂತದಲ್ಲಿ ಕೊಯ್ಲು ಮಾಡಿದ್ರೆ ಉತ್ತಮ ಇಳುವರಿಯನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಇದು ಅಲ್ಲದೆ ನಮ್ಮ ವಿಶ್ವವಿದ್ಯಾಲಯದಲ್ಲಿ ನಾವು ಪಂತ ರುಚಿಕ, ಅಜ್ಮೀರ್ ಅಜ್ವೈನ್ 1, ಅಜ್ಮೀರ್ ಅಜ್ವೈನ್ 2, ರಾಜೇಂದ್ರಮಣಿ, ಆಮೇಲೆ ಅಜ್ಮೀರ್ ಅಜ್ವೈನ್ 19, ಅಜ್ಮೀರ್ ಅಜ್ವೈನ್ 61, ಇದು ಅಲ್ಲದೆ ಹಲವಾರು ತಳಿಗಳನ್ನು ನಾವು ಸಂಗ್ರಹ ಮಾಡಿ ಬೇರೆ ಬೇರೆ ಭಾಗಗಳಲ್ಲಿ ಬೆಳೀತಕ್ಕಂಥ ತಳಿಗಳನ್ನು ಸಂಗ್ರಹ ಮಾಡಿ ಈಗಾಗಲೇ ಸಂಶೋಧನೆಯನ್ನು ಮಾಡಿ ಆಗಿದೆ. ಇದರಲ್ಲಿ ಏನಂತಂದ್ರೆ ಅಜ್ಮೀರ್ ಅಜ್ವೈನ್ 1 ಮತ್ತು ಅಜ್ಮೀರ್ ಅಜ್ವೈನ್ 93 ಈ ಎರಡು ತಳಿ ಅತ್ಯುತ್ತಮ ತಳಿ ಅಂತ ಹೇಳಿ ನಮ್ಮ ಭಾಗಕ್ಕೆ ಕಂಡು ಬಂದಿದೆ. ಅದರಲ್ಲೂ ಕೂಡ ಆಗಸ್ಟ್ 15 ಸೆಪ್ಟೆಂಬರ್ ಕೊನೆಯ ವಾರದಲ್ಲಿ ಈ ತಳಿಗಳನ್ನು ಬಿತ್ತನೆ ಮಾಡಿದ್ರೆ ಪ್ರತಿ ಎಕರೆಗೆ ಕನಿಷ್ಠ 4 ಕ್ವಿಂಟಲ್ ಇಳುವರಿ ಬರುತ್ತದೆ ಮತ್ತು ಸರಿಯಾದ ಹಂತದಲ್ಲಿ ಕೊಯ್ಲು ಮಾಡಿದ್ರೆ ಉತ್ತಮ ಧಾರಣೆಯನ್ನು ಕೂಡ ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಈಗಾಗಲೇ ಹೇಳಿದ ಹಾಗೆ ಈ ತಳಿಗಳಲ್ಲಿ ಸುಮಾರು 3.5% ಥೈಮಾಲ್ ಅಂಶ ಇರ್ತದೆ. ಈ ಥೈಮಾಲ್ ಅಂಶ ಇರೋದ್ರಿಂದಾನೆ ಆ ಅಜ್ವೈನಿಗೆ ಒಂದು ಘಾಟ ಮತ್ತು ಖಾರದ ಮಿಶ್ರಣವಾದ ಒಂದು ಸುವಾಸನೆ ಇರ್ತದೆ. ಒಂದು ವೇಳೆ ಅಜ್ವೈನ್ ಕ್ವಾಲಿಟಿ ಏನಾದರೂ ಈ ಘಾಟ ಖಾರ ಸುವಾಸನೆ ಭರಿತ ಆಗಿರದೇ ಇದ್ದರೆ ಅದಕ್ಕೆ ಧಾರಣೆ ಕಡಿಮೆ ಇರ್ತದೆ. ಆ ದಿಶೆಯಲ್ಲಿ ಈ ತಳಿಗಳು ಅಜ್ಮೀರ್ ಅಜ್ವೈನ್ 1 ಮತ್ತು ಅಜ್ಮೀರ್ ಅಜ್ವೈನ್ 93 ಬೆಳಿಬಹುದು. ಈಗಾಗಲೇ ಹೇಳಿದಾಗೆ ಇದು ಆಗಸ್ಟ್ ಇಂದ ಸೆಪ್ಟೆಂಬರ್ 15 ನಾಟಿ ಮಾಡಲಿಕ್ಕೆ ಅಥವಾ ಬಿತ್ತನೆ ಮಾಡಲಿಕ್ಕೆ ಅತಿ ಸೂಕ್ತ. ಮತ್ತೆ ಇದನ್ನ ನಾವು ಏನಾದರೂ ಸೆಪ್ಟೆಂಬರ್ನಲ್ಲಿ ಬಿತ್ತನೆ ಮಾಡಿದ್ರೆ ಜನವರಿ ಫೆಬ್ರವರಿ ತಿಂಗಳಲ್ಲಿ ಕೊಯ್ಲು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಇನ್ನು ಮುಂದೆ ಎಷ್ಟು ಬೀಜ ಬೇಕಾಗ್ತದೆ ಪ್ರತಿ ಎಕರೆಗೆ ಅಂಥೇಳಿ ಅದನ್ನು ಒಂದು ಪ್ರಶ್ನೆ ಆಗ್ತದೆ. ತಮಗೆ ಈಗಾಗಲೇ ಗೊತ್ತಿರುವ ಹಾಗೆ ಅಜ್ವೈನ್ ಅತಿ ಸಣ್ಣ ಕಾಳುಗಳನ್ನು ಹೊಂದಿರ್ತದೆ. 1 ಹೆಕ್ಟೇರ್ಗೆ ಅಥವಾ ಎಕರೆಗೆ ಅಂತ ತಗೊಂಡ್ರೆ ಪ್ರತಿ ಎಕರೆಗೆ 2 ಕಿಲೋಗ್ರಾಂ ಬೀಜ ಸಾಕು. ಈ ಬೀಜಗಳು ಬಹಳ ಸಣ್ಣ ಇರೋದ್ರಿಂದ ಇವುಗಳನ್ನು ನಾವು ಮರಳಿನ ಜೊತೆ ಉಸುಕಿನ ಜೊತೆ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಬಿತ್ತನೆ ಮಾಡಬೇಕು. ಇಲ್ಲದೆ ಹೋದಲ್ಲಿ ಈ ಬಿತ್ತುವಾಗ ಬಹಳ ತೇಲಾಗಿ ಬಿತ್ತಬೇಕು. ಆಳವಾಗಿ ಬಿತ್ತನೆ ಮಾಡಿದ್ರೆ ಮೊಳಕೆ ಬರೋದಿಲ್ಲ. ಎಷ್ಟೋ ಸಲ ರೈತರು ಪ್ರಾರಂಭ ಮಾಡ್ತಾರೆ, ಮಾಡಿದಾಗ ಏನಾಗ್ತದೆ, ಬಿತ್ತೋದೊಂದು ತಪ್ಪಾಯಿತು ಅಂದರೆ ಮುಂದಿನ ಎಲ್ಲ ಅವರ ಒಂದು ಪರಿಶ್ರಮ ಹಾಳಾಗ್ತದೆ. ಆ ಒಂದು ದೃಷ್ಟಿಯಲ್ಲಿ ಕರೆಕ್ಟಾಗಿ ಬಿತ್ತೋದ್ರಿಂದ ಉತ್ತಮ ಮೊಳಕೆಯನ್ನು ಪಡೀಲಿಕ್ಕೆ ಸಾಧ್ಯ ಆಗ್ತದೆ. ಬೀಜ ಭಾಳ ಸಣ್ಣ ಇರೋದ್ರಿಂದ ಭಾಳ ತೇಲಿಸಿ ಬಿತ್ತಬೇಕು. ಆಮೇಲೆ ಪ್ರತಿ ಎಕರೆಗೆ ಸುಮಾರು 1.5 ಟನ್ ಕೊಟ್ಟಿಗೆ ಗೊಬ್ಬರ ಹಾಕಬೇಕು. ಅದೇ ಥರ ಇದಕ್ಕೆ ಸಾರಜನಕ, ರಂಜಕ ಮತ್ತು ಪೊಟ್ಯಾಶ್ ಭಾಳ ಕಡಿಮೆ ಪ್ರಮಾಣದಲ್ಲಿ ಬೇಕು. ಅಂದರೆ 40 ಕಿಲೋಗ್ರಾಂ ಸಾರಜನಕ, 20 ಕಿಲೋಗ್ರಾಂ ರಂಜಕ ಮತ್ತು 20 ಕಿಲೋಗ್ರಾಂ ಪೊಟ್ಯಾಶ್ ಆದರೆ ಸಾಕು. ಇದು ಒಣ ಬೇಸಾಯದಲ್ಲಿ ಇಷ್ಟು ಪ್ರಮಾಣದ ಗೊಬ್ಬರಗಳನ್ನು ನಾವು ಕೊಟ್ಟಾಗ ಇದಕ್ಕೆ ಒಂದು ಸಾಕಷ್ಟು ತೂಕ ಮತ್ತು ಇಳುವರಿಯನ್ನು ಪಡೀಲಿಕ್ಕೆ ಸಾಧ್ಯ ಆಗ್ತದೆ. ಇನ್ನು ಬಿತ್ತನೆ ಮಾಡೋದಲ್ಲದೆ ಇದನ್ನು ಚೆಲ್ಲಿನೂ ಕೂಡ ಬ್ರಾಡ್ಕಾಸ್ಟಿಂಗ್ ಅಂತ ಹೇಳ್ತೀವಿ, ನಾವು ಬ್ರಾಡ್ಕಾಸ್ಟಿಂಗು ಕೂಡ ಮಾಡ್ಬೋದು. ಇದು ಅಲ್ಲದೆ ಅಜ್ವೈನ್ ಸಸಿಗಳನ್ನು ಮಾಡಿ ಹೇಗೆ ನಾವು ಬೇರೆ ತರಕಾರಿಗಳಲ್ಲಿ ಈರುಳ್ಳಿ ಬದನೆ ಟೊಮ್ಯಾಟೋದಲ್ಲಿ ಮಾಡ್ತೇವೋ ಅದೇ ಥರ ನಾಟಿ ಮಾಡಿನೂ ಕೂಡ ನಾವು ಸಸಿಗಳನ್ನು ತಯಾರು ಮಾಡಿ ನೀರಾವರಿ ಪದ್ಧತಿಯಲ್ಲಿ ಇದನ್ನು ಬೆಳಿಬೋದು. ಆದರೆ ಭಾಳ ಸರಳ ಮತ್ತು ಕಡಿಮೆ ಖರ್ಚಿನಲ್ಲಿ ಮಾಡೋದಾದರೆ ನಾವು ಕೇವಲ ಬಿತ್ತನೆ ಮಾಡೋದ್ರಿಂದ 2 ಕೆಜಿ ಬೀಜ ಅಂದರೆ ಸುಮಾರು ಅಂದಾಜು 300 ರೂಪಾಯಿ ನಮ್ಮ ವಿಶ್ವವಿದ್ಯಾಲಯ ರೇಟ್ ಇದೆ, 600 ರೂಪಾಯಿ ಬೀಜ ಪ್ರತಿ ಎಕರೆಗೆ ಬೇಕಾಗ್ತದೆ. ಅದೇ ಮೇಜರ್ ಖರ್ಚಿರುತ್ತದೆ, ಅದು ಬಿಟ್ಟು ಮತ್ತೊಂದು ಖರ್ಚಿರೋದಿಲ್ಲ. ಇನ್ನು ಸಾಲಿನಿಂದ ಸಾಲಿಗೆ ಎಷ್ಟು ಅಂತರ ಇರಬೇಕು, ಗಿಡದಿಂದ ಗಿಡಕ್ಕೆ ಎಷ್ಟು ಬಿಡಬೇಕು ಅಂಥೇಳಿ ಪ್ರಶ್ನೆ ಬರ್ತದೆ. ಈಗ ನಾವು ತೊಗರಿ ದಿಂಡು ಏನಿರ್ತದೆ ಅದು ಸುಮಾರು 1 ಫೂಟ್ ಅಗಲಿರ್ತದೆ, ಅದರಲ್ಲಿ ಬಿತ್ತೋದು ಭಾಳ ಸೂಕ್ತ. 3 ಫೂಟ್ ಅಂತರದ ಸಾಲುಗಳಿರಬೇಕು. ನಂತರ ಗಿಡದಿಂದ ಗಿಡಕ್ಕೆ ನಾವು ಬಿತ್ತುವಾಗ ಇಷ್ಟೇ ಅಂತರ ಅಂತ ಇಡೋಕ್ಕಾಗೋದಿಲ್ಲ. 2 ಕೆಜಿ ಬಿತ್ತದಾಗ ಅವು ದಟ್ಟಾಗಿ ಎದ್ದಿರ್ತಾವ, ಪ್ರತಿ ಗಿಡದಿಂದ ಗಿಡಕ್ಕೆ 1 ಫೂಟ್ ಅಂತರ ಇರೋ ಥರ ಥಿನ್ನಿಂಗ್ ಮಾಡಬೇಕು. ಮಧ್ಯದ ಸಸಿಗಳನ್ನು ತೆಗೆದು ಗಿಡದಿಂದ ಗಿಡಕ್ಕೆ 1 ಫೂಟ್ ಇರೋ ಹಾಗೆ ನಾವು ಅಂತರವನ್ನು ಕಾಯ್ಕೊಳ್ಬೇಕು. ಸಾಲಿನಿಂದ ಸಾಲಿಗೆ 3 ಫೂಟ್ ಅಂತರ ಇರಬೇಕು. ಇನ್ನು ಈ ಬೆಳೆಯನ್ನು ನಿರಂತರವಾಗಿಯೂ ಬೆಳಿಬಹುದು, ಆದರೆ ಬೆಳೆ ಪರಿವರ್ತನೆ ಮಾಡೋದ್ರಿಂದ ಯಾವುದೇ ರೋಗ ರುಜಿನಗಳು ಆಗೋದಿಲ್ಲ ಮತ್ತು ಪ್ರತಿ ವರ್ಷ ಒಂದೇ ಬೆಳೆಯನ್ನು ಬೆಳಿಬಾರದು. 1 ವರ್ಷ ಬೆಳೆದ ನಂತರ ಬೆಳೆ ಪರಿವರ್ತನೆಗಾಗಿ ಕಡಲೆ, ಜೋಳ, ತೊಗರಿ, ಗೋಧಿ ಇತ್ಯಾದಿ ಬೆಳೆಗಳ ಜೊತೆ ನಾವು ಬೆಳೆ ಪರಿವರ್ತನೆಯನ್ನು ಮಾಡಬೇಕಾಗ್ತದೆ. ಇದರಲ್ಲಿ ಅಷ್ಟೊಂದು ಪ್ರಮುಖವಾದ ಕೀಟ ಮತ್ತು ರೋಗಗಳು ಕಂಡು ಬರುವುದಿಲ್ಲ. ಆದರೂ ಕೂಡ ಕೆಲವೊಂದು ಸಂದರ್ಭಗಳಲ್ಲಿ ಈ ಕಾಂಡ ಕೊರೆಯುವ ನೊಣ ಅಂತ ಬರ್ತದೆ. ಇದೇನು ಕೀಡಿಯಲ್ಲ, ಮತ್ತೊಂದಲ್ಲ, ಕೇವಲ ಒಂದು ನೊಣ ಇರ್ತದೆ. ಇದೇನು ಮಾಡ್ತದೆ, ಕಾಂಡವನ್ನು ಕೊರೆದು ಒಳಸೇರಿ ಅಲ್ಲಿ ಮರಿಗಳನ್ನು ಹಾಕ್ತದೆ, ಮೊಟ್ಟೆಗಳನ್ನು ಹಾಕಿ ಅದು ದೊಡ್ಡದಾದಾಗ ಸಂಪೂರ್ಣ ಗಿಡ ಒಣಗೋ ಒಂದು ಸಾಧ್ಯತೆ ಇರ್ತದೆ. ಆ ಒಂದು ಕಾರಣಕ್ಕೆ ಏನಾಗ್ತದೆ, ಏನೋ ರೋಗ ಆಗಿದೆ ಅಂಥೇಳಿ ತಿಳ್ಕೊಂಡು ಬೇರೆ ಬೇರೆ ನಾವು ಉಪಚಾರವನ್ನು ಮಾಡೋ ಪ್ರಸಂಗ ಬರ್ತದೆ. ಆ ದಿಶೆಯಲ್ಲಿ ಕಾಂಡ ಕೊರೆಯುವ ನೊಣ ಇದೆ ಅಂಥೇಳಿ ನಾವು ಅದನ್ನು ಕನ್ಫರ್ಮ್ ಮಾಡಿಕೊಂಡು ಅದಕ್ಕೆ ಸೂಕ್ತವಾದ ಈ ಫಾಸ್ಫೋಮಿಡಾನ್ 85 WSC, ಇದನ್ನ ಪ್ರತಿ ಲೀಟರ್ಗೆ ಸುಮಾರು 1.5 ಮಿಲಿ ಹಾಕಿ ನಾವು ಸಿಂಪರಣೆ ಮಾಡೋದರಿಂದ ಈ ರೋಗ ಕೀಟವನ್ನ ನಾವು ನಿಯಂತ್ರಣ ಮಾಡಬಹುದು. ಇದು ಅಲ್ಲದೆ ಕೆಲವು ರೋಗಗಳು ಬರ್ತದೆ, ಆದರೆ ನಮ್ಮ ಭಾಗದಲ್ಲಿ ಯಾವುದೇ ರೋಗ ಇದುವರೆಗೂ ಕಂಡು ಬಂದಿಲ್ಲ. ಈಗ ಸೊರಗು ರೋಗ ಆಗಿರ್ಬೋದು, ಬೇರೆ ಕಾಂಡು ಕೊಳೆ ರೋಗ ಆಗಿರ್ಬೋದು, ಈ ರೋಗಗಳೇನಿದೆ ಎಲ್ಲಿ ಹೆಚ್ಚು ಮಳೆ ಬೀಳ್ತದೋ ಅಲ್ಲಿ ಬರುವ ಒಂದು ಪ್ರಸಂಗ ಇರ್ತದೆ. ನಮ್ಮ ಭಾಗದಲ್ಲಿ ಅಷ್ಟಾಗಿ ಈ ರೋಗಗಳು ಕಂಡು ಬಂದಿಲ್ಲ, ಅದಕ್ಕಾಗಿ ಯಾವುದೇ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಇನ್ನು ಕೊಯ್ಲಿನ ವಿಚಾರದ ಬಗ್ಗೆ ನಾನು ಈಗಾಗಲೇ ಹೇಳ್ತಾ ಇದ್ದೀನಿ. ಹೂ ಬಿಡುವುದು 2 ತಿಂಗಳ ನಂತರ ಈ ಬೆಳೆ ಹೂ ಬಿಡುತ್ತದೆ. ಒಟ್ಟು ಬೆಳೆಯ ಅವಧಿ ಸುಮಾರು 120-175 ದಿನಗಳವರೆಗೂ ಇರ್ತದೆ. ಬೇರೆ ಬೇರೆ ತಳಿಗಳಿಗೆ ವ್ಯತ್ಯಾಸ ಇರ್ತದೆ. ಈಗ ಅತಿ ಅಲ್ಪಾವಧಿ ತಳಿ ಅಂದರೆ 120 ದಿನಕ್ಕೆ ಬರತಕ್ಕಂಥ ತಳಿಗಳು ಇದೆ. ಇದು ಬೇರೆ ಈಗ ನಮ್ಮ ಕೊತ್ತಂಬರಿ ಅಥವಾ ಸಬ್ಬಸಿಗೆ ಅದೇ ಥರ ಹೂಗಳ ಗೊಂಚಲು ಬರ್ತದೆ. ಆಮೇಲೆ ಈ ಹೂಗಳ ಗೊಂಚಲು ಪ್ರಾರಂಭದಲ್ಲಿ ಹಳದಿ ಬಣ್ಣ ಹಸಿರಿದ್ದು ಹಳದಿಯಾಗಿ ನಂತರ ಕಂದು ಬಣ್ಣಕ್ಕೆ ತಿರುಗಿದಾಗ ನಾವು ಕೊಯ್ಲು ಮಾಡಬೇಕಾಗ್ತದೆ. ಕೊಯ್ಲು ಮಾಡುವಾಗ ಸಂಪೂರ್ಣವಾಗಿ ಗಿಡವನ್ನು ಕೀಳಬಹುದು. ಇಲ್ಲ ಅಂತಂದರೆ ಈಗ ಹೇಗೆ ನಾವು ಬಡೆ ಸೋಪನ್ನು ಹಂತವಂತವಾಗಿ ಒಂದೊಂದೇ ಹೂ ಗೊಂಚಲವನ್ನು ತೆಗಿತೇವೆ, ಅದೇ ಥರ ಕಾಳು ಗೊಂಚಲಗಳನ್ನು ಕೈಯಿಂದ ತೆಗಿಬಹುದು. ಆದರೆ ಇಲ್ಲಿ ಆಳುಗಳ ಕೊರತೆ ಇರೋದರಿಂದ ಮತ್ತು ವೆಚ್ಚ ಜಾಸ್ತಿ ಆಗೋದ್ರಿಂದ ಅದು ಮಾಡೋ ಬದಲು ನಾವು ಸಂಪೂರ್ಣ ಗಿಡವನ್ನು ಕೀಳೋದಾಗಲಿ ಅಥವಾ ಕೊಯ್ದು ಅವುಗಳನ್ನು ಒಣಗಲಿಕ್ಕೆ ಇಡಬೇಕು. ಹೆಂಗೆ ಒಣಗ್ಲಾಕೆ ಇಡಬೇಕಂದ್ರೆ ಗಿಡಗಳನ್ನು ಕಿತ್ತಾದ ನಂತರ ಅಥವಾ ಕೊಯ್ದ ನಂತರ ತಲೆ ಕೆಳಗಾಗಿ ಅವುಗಳನ್ನು ನಾವು ಪೆಂಡಿ ಮಾಡಬೇಕು, ಬಂಡಲ್ಸನ್ನು ಮಾಡಿ ಇಡಬೇಕು. ಆಮೇಲೆ ಪ್ರತಿ ಎಕರೆಯಿಂದ ಕನಿಷ್ಠ 1-3 ಕ್ವಿಂಟಲ್ ಇಳುವರಿ ಅಂತೂ ಬಂದೇ ಬರ್ತದೆ. ಆದರೆ ನಾವು ಸೂಕ್ತವಾದ ಹಂತದಲ್ಲಿ ಕೊಯ್ಲು ಮಾಡಬೇಕು. ಈಗ ಉತ್ತರ ಕರ್ನಾಟಕ ಭಾಗದಲ್ಲಿ ಎಲ್ಲರಿಗೂ ಈ ಜೋಳದ ಶೀತನಿ ಗೊತ್ತಿರ್ತದೆ, ಅಂದರೆ ಫುಲ್ ಮಿಲ್ಕಿ ಗ್ರೇನ್ ಸ್ಟೇಜ್ ಅಂತ ಹೇಳ್ತೇವೆ ನಾವು, ಹಾಲು ತುಂಬಿದ ಸ್ಟೇಜಲ್ಲಿ. ಅದೇ ಥರ ಅಜವಾನ ಪೂರ್ತಿ ಅದು ಕಂದು ಬಣ್ಣಕ್ಕೆ ತಿರುಗುವ ಮೊದಲು ಹಸಿರು ಬಣ್ಣದ್ದಿರುವಾಗ ಕೊಯ್ಲು ಮಾಡಿದ್ರೆ ಅದರಲ್ಲಿ ಹೆಚ್ಚಿನ ಥೈಮಾಲ್ ಅಂಶ, ಸುಮಾರು 3.5 ಇರೋ ಥೈಮಾಲು 7ರವರೆಗೂ ಇರ್ತದೆ. ಅವಾಗ ಒಂದು ವೇಳೆ ನಾವು ಅದನ್ನು ವಿಳಂಬ ಮಾಡಿದ್ರೆ, ಲೇಟಾಗಿ ಹಾರ್ವೆಸ್ಟ್ ಮಾಡಿದ್ರೆ ಥೈಮಾಲ್ ಅಂಶ ಮತ್ತು ಅದರ ಗುಣಮಟ್ಟ ಕೆಟ್ಟ ಹೋಗ್ತದೆ. ಆ ದಿಶೆಯಲ್ಲಿ ಸರಿಯಾದ ಸಮಯದಲ್ಲಿ ಕೊಯ್ಲು ಮಾಡಿದ್ರೆ ಉತ್ತಮ ಸುವಾಸನೆ ಮತ್ತು ಉತ್ತಮ ಎಣ್ಣೆ ಇರತಕ್ಕಂಥ ಅಜವಾನನ್ನು ಪಡ್ಕೊಳ್ಬಹುದು. ಉತ್ತಮ ಎಣ್ಣೆ ಅಂಶ ಇತ್ತು ಅಂದರೆ ಉತ್ತಮ ಧಾರಣೆಯನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಬೆಸ್ಟ್ ಕ್ವಾಲಿಟಿಗೇನಿದೆ ಕನಿಷ್ಠ 1,000 ರೂಪಾಯಿ ಪ್ರತಿ ಕ್ವಿಂಟಲ್ಗೆ ಧಾರಣೆ ಇರ್ತದೆ. ಒಂದು ವೇಳೆ ಕ್ವಾಲಿಟಿ ಕಡಿಮೆ ಆಯಿತು, ಅದರ ಗುಣಮಟ್ಟ ಕಡಿಮೆ ಆಯಿತು ಅಂದರೆ ಅದು 5,000-6,000 ರೂಪಾಯಿಗೂ ಬರ್ತದೆ. ಅದಕ್ಕಾಗಿ ಸರಿಯಾದ ಹಂತದಲ್ಲಿ ಜೋಳದ ಶೀತನಿ ಯಾವ ಥರ ಇರ್ತದೋ ಆ ಥರ ಗಾಢ ಹಸಿರು ಬಣ್ಣದ್ದಿರುವಾಗ, ಪೂರ್ತಿ ಕಾಳು ತುಂಬಿರುವಾಗ ಕೊಯ್ಲು ಮಾಡೋದು ಅತಿ ಸೂಕ್ತ. ಎಕರೆಗೆ ಇದರಲ್ಲಿ ಸುಮಾರು 6,000-7,000 ಅಂದರೆ ಈ ಗರಿಷ್ಠ ಅಂದರೆ 10,000 ರೂಪಾಯಿ ವೆಚ್ಚ ಆಗ್ಬೋದು. ಆಮೇಲೆ ನೀವು 3 ಕ್ವಿಂಟಲ್ 15,000 ರೂಪಾಯಿಗೆ ಹಿಡಿದ್ರೆ 45,000 ರೂಪಾಯಿ ಒಟ್ಟು ಆದಾಯ ಬರ್ತದೆ. ಖರ್ಚು ವೆಚ್ಚ ತೆಗೆದ್ರೆ ಕನಿಷ್ಠ ಎಕರೆಗೆ 30-35,000 ರೂಪಾಯಿ ಕನಿಷ್ಠ ಇದು ಹೇಳ್ತಾ ಇರೋದು. ಇದಕ್ಕಿಂತಲೂ ಹೆಚ್ಚಿನ ಆದಾಯವನ್ನು ಪಡೀಲಿಕ್ಕೆ ಸಾಧ್ಯ ಇದೆ. ಉತ್ತಮ ಧಾರಣೆ ಉತ್ತಮ ಕ್ವಾಲಿಟಿ ಬಂತು ಅಂತಂದರೆ ಹೆಚ್ಚಿನ ಆದಾಯವನ್ನು ಪಡಿಬೋದು. ಕನಿಷ್ಠ ಪಕ್ಷ 30,000 ರೂಪಾಯಿ ಪ್ರತಿ ಎಕರೆಗೆ ಒಣ ಬೇಸಾಯದಲ್ಲಿ ಕೊಡ್ತಕ್ಕಂಥ ಸಾಂಬಾರು ಬೆಳೆ ಅಂತ ಹೇಳ್ಬೋದು. ಈ ಸಾಂಬಾರು ಬೆಳೆಗಳಂದಾಗ ಇನ್ನೊಂದು ವಿಷಯ ಹೇಳಬೇಕಾಗ್ತದೆ. ಇವುಗಳನ್ನು ಹೆಚ್ಚು ಮೌಲ್ಯವರ್ಧಿತ ಮತ್ತು ಕಡಿಮೆ ಗಾತ್ರದ ಬೆಳೆಗಳಂತ ಹೇಳ್ತೇವೆ. ಉದಾಹರಣೆಗೆ ಕಾಳುಮೆಣಸಾಗಿರ್ಬೋದು, ಏಲಕ್ಕಿ ಆಗಿರ್ಬೋದು, ಅಥವಾ ಜಾಯಿಕಾಯಿ, ಲವಂಗ, ಶುಂಠಿ, ಅರಿಶಿನ, ಇದೆಲ್ಲವೂ ಗಾತ್ರ ಕಡಿಮೆ ಇರ್ತದೆ, ಧಾರಣೆ ಜಾಸ್ತಿ ಇರ್ತದೆ. ಅದೇ ದೃಷ್ಟಿಯಲ್ಲಿ ಅಜವಾನ್ ಕೂಡ ಕಡಿಮೆ ಗಾತ್ರ ಇರ್ತದೆ. ಸ್ವಲ್ಪ ಬೇರೆ ನೀವು ಜೋಳ ಗೋಧಿ ಕಂಪೇರ್ ಮಾಡಿದ್ರೆ ಕಿಲೋಗೆ ಮ್ಯಾಕ್ಸಿಮಮ್ 100 ರೂಪಾಯಿ ಬರ್ಬೋದು, ಆದರೆ ಇದರಲ್ಲಿ ಏನಾಗ್ತದೆ ನಿಮಗೆ ಕಿಲೋ 400-500 ರೂಪಾಯಿ ಇರ್ತದೆ. ಆ ದಿಶೆಯಲ್ಲಿ ಸಾಂಬಾರು ಬೆಳೆಗಳು ಹೆಚ್ಚು ಲಾಭವನ್ನು ಕೊಡುತ್ತದೆ. ಮತ್ತು ಈ ವಿಂಗಡಣೆ ಮಾಡಿದ್ರೆ ನೀವು ಮಾರ್ಕೆಟಲ್ಲಿ ತೊಗೊಂಡು ಹೋದಾಗ ಇದನ್ನು ಹೇಗೆ ವಿಂಗಡಣೆ ಮಾಡ್ತಾರೆ, ಹೇಗೆ ಗ್ರೇಡಿಂಗ್ ಮಾಡ್ತಾರೆ ಅಂತಂದರೆ ಅತ್ಯುತ್ತಮ, ಉತ್ತಮ ಮತ್ತು ಸಾಧಾರಣ ಅಂತ ಮಾಡ್ತಾರೆ. ಯಾವ ಕ್ಯಾಟಗರಿಯಲ್ಲಿ ಬರ್ತದೋ ಅದರ ಮೇಲೆ ರೇಟ್ ಫಿಕ್ಸ್ ಆಗ್ತದೆ. ಆ ಒಂದು ದಿಶೆಯಲ್ಲಿ ಅಜವಾನ್ ಬೆಳೆ ನಮ್ಮ ಉತ್ತರ ಕರ್ನಾಟಕ ಭಾಗಕ್ಕೆ ಲಾಭದಾಯಕ ಬೆಳೆ ಮತ್ತು ರೈತರು ದಿನನಿತ್ಯದಲ್ಲಿ ಹೊಸ ಹೊಸ ಬೆಳೆಗಳನ್ನು ನೋಡ್ತಾ ಇರ್ತಾರೆ. ಈಗ ತೊಗರಿಗೆ ಪರ್ಯಾಯವಾಗಿ ಅದಕ್ಕಿಂತಲೂ 2-3 ಪಟ್ಟು ಹೆಚ್ಚು ಲಾಭ ಕೊಡತಕ್ಕಂಥ ಬೆಳೆ ಅಜವಾನ್ ಅಂಥೇಳಿ ನಾ ಹೇಳಲಿಕ್ಕೆ ಬಯಸ್ತೇನೆ. ಏನಾದರೂ ಹೆಚ್ಚಿನ ಮಾಹಿತಿ ಬೇಕಾದರೆ ನನ್ನ ನಂಬರಿಗೆ ಕಾಲ್ ಮಾಡ್ಬೋದು,

ವಂದಿಸುವೆ ಮೌನೀಂದ್ರ ನಿಮ್ಮ ಚರಣ ಕಮಲಕ್ಕೆ, ವಂದಿಸುವೆ ಮೌನೀಂದ್ರ ನಿಮ್ಮ ಚರಣ ಕಮಲಕ್ಕೆ, ವಂದಿಸುವೆ ಮೌನೀಂದ್ರ ನಿಮ್ಮ ಚರಣ ಕಮಲ ಕಮಲಕ್ಕೆ. ಇಂದಿನ ದಿನ ಧನ್ಯನು ಕಮಲಕ್ಕೆ, ವಂದಿಸುವೆ ಮೌನೀಂದ್ರ ಮೌನೀಂದ್ರ ವಂದಿಸುವೆ. ವನರುಹ ಮುಖಿಯಳೆ ಮುಖಿಯಳೆ ಪೇಳಲೆ ಮಲೆ ಬಸ್ಮರನಲ್ಲಿ